वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಹೈನು ಹೊನ್ನು, ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ, ಜಾನುವಾರುಗಳಿಗೆ ಮೇವು ಉತ್ಪಾದನೆ ಮತ್ತು ಪೂರೈಕೆ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಎನ್ ಜೈಶಂಕರ್ ಹಾಗೂ ಟಿಕೆ ರೂಪಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನ್ಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನಿಂದ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಇಂದಿನ ಈ ಸಂಚಿಕೆಯಲ್ಲಿ ಕೇಳೋಣ, ಜಾನುವಾರುಗಳಿಗೆ ಮೇವು ಉತ್ಪಾದನೆ ಮತ್ತು ಪೂರೈಕೆ. ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಎನ್ ಜೈಶಂಕರ್ ಹಾಗೂ ಟಿಕೆ ರೂಪಾ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಜಾನುವಾರುಗಳಿಗೆ ಮೇವು ಉತ್ಪಾದನೆ ಮತ್ತು ಪೂರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಇವತ್ತು ಜಾನುವಾರುಗಳಿಗೆ ಮೇವು ಅನ್ನುವಂಥದ್ದು ಒಂದು ಸವಾಲಿನ ವಿಷಯವೇ ಸರಿ. ಯಾಕೆ ಅಂತ ಹೇಳಿದ್ರೆ, ಹಿಂದೆಲ್ಲ ನಮ್ಮ ಜಾನುವಾರುಗಳಿಗೆ ಎಷ್ಟು ಮೇವು ಬೇಕೋ ಅದಕ್ಕೆ ಅನುಗುಣವಾಗಿ ನಾವು ಭೂಮಿಯನ್ನ ಬಿಟ್ಕೊಳ್ತಾ ಇದ್ವಿ, ಹುಲ್ಲನ್ನ ಬೆಳೆದುಕೊಳ್ತಾ ಇದ್ವಿ. ಆದ್ರೆ ಈ ಕೃಷಿಯಲ್ಲಿ ವಾಣಿಜ್ಯಕ್ಕೆ ಹೊರಳಿದ ಹಾಗೆ ಏನು ಜಾನುವಾರುಗಳ ಭೂಮಿ ಇತ್ತೋ ಅದು ಕೂಡ ಇವತ್ತು ನಮ್ಮ ಪಾಲಾಗಿದೆ. ಹಾಗಾಗಿ ಈ ಜಾನುವಾರುಗಳಿಗೆ ಒಂದಷ್ಟು ಕೃತಕವಾಗಿ ಮೇವನ್ನ ಉತ್ಪಾದನೆಯನ್ನ ಮಾಡಿ ನೀಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಮೇವು ಅಂತ ಅಂದ್ರೆ ಏನು, ಮೇವಿನಲ್ಲಿ ಎಷ್ಟು ಪ್ರಕಾರಗಳು ಇದ್ದಾವೆ, ಅವುಗಳ ಪೂರೈಕೆಯನ್ನ ಹೇಗೆ ಮಾಡಬೇಕು, ನಾವು ಹೈನುಗಾರಿಕೆಯಲ್ಲಿ ಒಳ್ಳೆಯ ಇಳುವರಿಯನ್ನ ಪಡೆಯಬೇಕು ಅಂತ ಹೇಳಿದ್ರೆ ಎಂತಹ ಮೇವನ್ನ ನೀಡತಕ್ಕಂಥದ್ದು ಸೂಕ್ತ ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಾಣಿ ಆಹಾರಶಾಸ್ತ್ರ ವಿಭಾಗದ ಸಹಪ್ರಾಧ್ಯಾಪಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ಎನ್ ಜೈಶಂಕರ್ ಅವರು ನಮ್ಮೊಂದಿಗೆ ಇದ್ದಾರೆ. ಜೈಶಂಕರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವರ ಜೊತೆಗೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಜಾನುವಾರು ಸಾಕಾಣಿಕಾ ಸಂಕೀರ್ಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಟಿಕೆ ರೂಪಾ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ರೂಪಾ ಅವರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಯಾವುದನ್ನ ನಾವು ಮೇವು ಅಂತ ಹೇಳಿ ಕರಿತೇವೆ, ಮೇವು ಅಂತ ಅಂದ್ರೆ ಏನು? ಸಾಮಾನ್ಯವಾಗಿ ಈಗ ಸಾಕು ಪ್ರಾಣಿಗಳಾದ ಎಮ್ಮೆ, ದನ, ಕುರಿ ಮತ್ತು ಆಡುಗಳಿಗೆ ಕೊಡುವ ಆಹಾರವನ್ನು ಸಾಮಾನ್ಯವಾಗಿ ನಾವು ಮೇವಿನ ಬೆಳೆಗಳಂತ ಕರಿತೀವಿ. ಸಾಕು ಪ್ರಾಣಿಗಳನ್ನು ಸ್ವತಂತ್ರವಾಗಿ ಮುಂಚೆ ಅಂತಂದ್ರೆ ಮೇಲ್ ಬಿಡ್ತಾ ಇದ್ರು, ಇಲ್ಲಾಂತಂದ್ರೆ ಇವಾಗ ಕಟಾವ್ ಮಾಡಿ ಅಲ್ಲಿಗೆ ತಂದು ಆಹಾರವನ್ನು ಕೊಡುವಂತದ್ದು. ಪಶುಪೋಷಣೆಯಲ್ಲಿ ಹಸಿರು ಮೇವಿನ ಬಳಕೆ ವಿಶೇಷವಾದದ್ದು. ಈ ಮೇವಿನಲ್ಲಿ ಸುಲಭವಾಗಿ ಜೀವನವಾಗುವ ಪೋಷಕಾಂಶಗಳು ಅಧಿಕವಾಗಿದ್ದು ಪಶುಗಳ ಆರೋಗ್ಯ ಮತ್ತು ಅಧಿಕ ಹಾಲಿನ ಇಳುವರಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅದೇ ಅಲ್ಲದೆ ಹಸಿರುಮೇವನ್ನು ಬೆಳೆಯೋದ್ರಿಂದ ದಾಣಿ ಮಿಶ್ರಣದ ವೆಚ್ಚವನ್ನು ಕೂಡ ನಾವು ಕಡಿಮೆ ಮಾಡಬಹುದು. ಮೇವಿನಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ? ಸುಮಾರು 4-5 ವಿಧಗಳಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ಏಕದಳ ಮೇವಿನ ಬೆಳೆಗಳು. ಆ ಏಕದಳದಲ್ಲಿ 2 ಭಾಗ ಇದೆ, ವಾರ್ಷಿಕ ಮತ್ತೆ ಬಹುವಾರ್ಷಿಕ ಅಂತ. ವಾರ್ಷಿಕ ಅಂತಂದ್ರೆ 3-4 ತಿಂಗಳಲ್ಲಿ ಬೆಳೆಯುವಂತದ್ದು. ಉದಾಹರಣೆಗೆ ಜೋಳ ಇರ್ಬೋದು, ಸಜ್ಜೆ, ರಾಗಿ, ನವಣೆ. ಮತ್ತೆ ಬಹುವಾರ್ಷಿಕ ಏಕದಳ ಬೆಳೆಗಳಾದ್ರೆ ಈ ಬೆಳೆಗಳನ್ನ ನಾವು ಒಂದ್ಸಲ ನಾವು ನಾಟಿ ಮಾಡಿದ್ರೆ 4-5 ವರ್ಷದವರೆಗೂ ನಿಮಗೆ ನಿರಂತರವಾಗಿ ಹಸಿರುಮೇವನ್ನ ಪಡೆಯುವಂತದ್ದು. ಇದರಲ್ಲಿ ಉದಾಹರಣೆಗೆ ಹೈಬ್ರಿಡ್ ನೇಪಿಯರು, ಗಿನಿ ಹುಲ್ಲು, ಕಾಂಗೋ ಸಿಗ್ನಲ್ ಹುಲ್ಲು, ಗ್ರೀನ್ ಪ್ಯಾನಿಕ್ ಇನ್ನು ಮುಂತಾದವು. ಮತ್ತೆ 2ನೇ ತರದ್ದು ದ್ವಿದಳ ಮೇವಿನ ಬೆಳೆಗಳು. ದ್ವಿದಳದಲ್ಲಿ ಮತ್ತೆ 2 ವಿಧಗಳಿದ್ದಾವೆ, ವಾರ್ಷಿಕ ದ್ವಿದಳ ಬೆಳೆಗಳು ಮತ್ತೆ ಬಹುವಾರ್ಷಿಕ. ಏಕದಳದಲ್ಲಾದ್ರೆ ನಮಗೆ ಉದಾಹರಣೆಗೆ ಅಲಸಂದೆ ಇರ್ಬೋದು, ಉಳ್ಳಿ, ಸೋಯಾ ಮುಂತಾದವು. ಮತ್ತೆ ಬಹುವಾರ್ಷಿಕ ಬೆಳೆಗಳಾದ್ರೆ ಕುದುರೆ ಮೆಂತೆ, ಬೇಲಿ ಮೆಂತೆ, ಸಿರಾಟ್ರೋ ಮತ್ತೆ ಅಕ್ಸೆನು ನಾವು ಉಪಯೋಗಿಸ್ಬೋದು. ಆಮೇಲೆ 3ನೇ ವಿಧವಾಗಿ ಮೇವಿನ ಮರಗಳು. ಸಾಮಾನ್ಯವಾಗಿ ನಾವು ಬೆಳೆಸುವಂತದ್ದು ನುಗ್ಗೆ, ಅಕ್ಸೆ, ಸುಬಾಬುಲ್ಲು, ಕ್ಯಾಲಿಯಾಂಡ್ರ, ಹಾಲ್ವಾಣ ಮುಂತಾದವು. ಮತ್ತೆ ಹುಲ್ಲುಗಾವಲು ಬೆಳೆಗಳು. ಸುಮಾರು 3 ಪ್ರಕಾರದ ಮೇವಿನ ಬೆಳೆಗಳನ್ನ ತಾವು ಪರಿಚಯವನ್ನ ಮಾಡಿಕೊಟ್ರಿ. ನಮ್ಮ ಭಾಗಕ್ಕೆ ಸೂಕ್ತವಾದಂತಹ ಮೇವಿನ ಬೆಳೆಗಳು ಯಾವ್ಯಾವ್ದು? ಈಗ ಮೇಡಮ್ ಅವರು ಹೇಳಿದಾಗೆ ಹಲವಾರು ಮೇವಿನ ಬೆಳೆಗಳನ್ನ ಹೇಳಿದ್ದಾರೆ. ಈಗ ನಮ್ಮ ಭಾಗದಲ್ಲಿ ನಾನು ಯಾವಾಗಲೂ ರೈತರಿಗೆ ಹೇಳ್ತಿರ್ತೇನೆ ಏನಂತಂದ್ರೆ, ಬಹುವಾರ್ಷಿಕ ಮೇವಿನ ಬೆಳೆಗಳನ್ನ ಬೆಳೀರಿ. ಯಾಕೆ ಅಂತಂದ್ರೆ ಸಾಕಷ್ಟು ರೈತರು ನಾವು ನೋಡಿದೀವಿ, ಮೇವದಾಗಿನೇ ಯಾರನ್ನು ಭೂಮಿನಾಗ ಇಡಬೇಕು, ಬಟ್ ಇಡಲ್ಲ. ಏನ್ ಮಾಡ್ತಾರೆ, ಏನಾದ್ರೂ ಒಂದು ಬೆಳೆ ಬೆಳೀತಾರೆ, ಅದ್ರ ಬಂದಂತ ಏನು ಕಣಿಕೆ ಆಯ್ತು ಅಥವಾ ಮೆಕ್ಕೆಜೋಳದ ಕಣಿಕೆ ಆಯ್ತು ಇವೇನು ಬಂದಿದಾವೆ ಅದನ್ನ ಮೇವಾಗ ಉಪಯೋಗಿಸ್ಕೊಳ್ಳಕ್ ಹೋಗ್ತಾರೆ. ನಾವು ನೋಡಿದಂಗೆ ಒಂದಷ್ಟು ನೇಪಿಯರ್ ಹುಲ್ಲು ಕೆಲವರು ಹಾಕೊಂಡಿರ್ತಾರೆ, ಅದ್ ಬಿಟ್ಟು ಬೇರೆ ಮೇವುಗಳನ್ನ ಅಷ್ಟಾಗಿ ಬಳಕೆ ಮಾಡ್ತಾ ಇಲ್ಲ. ರೈತರಿಗೆಲ್ಲ ನಾನೊಂದು ವಿನಂತಿ ಏನಂತಂದ್ರೆ, ಬಹುವಾರ್ಷಿಕ ಮೇವಿನ ಮೇವು ಯಾವ್ದಂದ್ರೆ ಈಗ CYFS 29 ಅಥವಾ 31 ಅಂತಿದೆ, ಇವೆರಡರಲ್ಲಿ ಯಾವ್ದಾದ್ರು ತಂದು ಹಾಕೋಬಹುದು. ಉದಾಹರಣೆಗೆ ಕೆಲವರು ಬರ್ತಾರೆ, ಸರ್ CYFS 29 ಕೊಡಿ ಅಥವಾ CYFS 31 ಕೊಡಿ ಅಂತ. ಎರಡಕ್ಕೂ ಅಂತ ವ್ಯತ್ಯಾಸ ಏನೂ ಇಲ್ಲ. ಮೇವುಗಾಗಿ ಬೆಳೆದಾಗ ಎರಡರಲ್ಲಿ ಯಾವ್ದು ತಗೊಂಡ್ ಮಾಡಿದ್ರು ಒಂದೇ ತರದ ಇಳುವರಿ ಬರುತ್ತೆ. ಹಾಗಾಗಿ CYFS 29 ಈ ಮೇವಿನ ಬೀಜ ನಮ್ಮ ಪಶು ಮಹಾವಿದ್ಯಾಲಯದಲ್ಲೇ ಲಭ್ಯ ಇದೆ. ಸೊ 1 KG 500 ರೂಪಾಯಿಯಾಗಿ ನಾವು ಮಾರ್ತಾ ಇದೀವಿ. ಸೊ ಬಂದು ಭೇಟಿ ಮಾಡಿ CYFS 29 ಬಳಕೆ ಮಾಡೋದು ಬಹಳ ಒಳ್ಳೆಯದು. ಯಾಕಂದ್ರೆ ನೀವು ಒಂದ್ಸಲಿ ಮೊದಲನೇ ಕಟಾವು 75 ದಿನಕ್ಕೆ ಮಾಡ್ಕೋಬಹುದು. ತದನಂತರ ಒಂದ್ಸಲಿ ಕಟಾವು ಮಾಡಿದ್ಮೇಲೆ ಅದಕ್ಕೆ ಗೊಬ್ಬರ ಹಾಕೊಂಡು 45 ದಿನಕ್ಕೆ ಸಬ್ಸಿಕ್ಯೂಟ್ ಕಟಿಂಗ್ ನ ಮಾಡ್ಕೊಳ್ತಾ ಹೋಗ್ಬೋದು. ತದನಂತರ 45 ದಿನಕ್ಕೆ ಕಟ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ CYFS 29 ನೀವು ಹಾಕೊಳ್ಳೇಬೇಕು ಅಂತ ಹೇಳ್ತೀನಿ. ಒಂದು ಉದಾಹರಣೆ ಕೊಡೋದಾದ್ರೆ, ನಾನು 1 ಎಕರೆ ಜಮೀನು ನೀವೇನಾದ್ರೂ ಮೇವಾಗಿ ಮೀಸಲಿಟ್ಟರೆ ಏನ್ ಮಾಡಿ, ಅಟ್ಲೀಸ್ಟ್ 1/2 ಎಕರೆಗೆ CYFS 29 ಹಾಕೊಳ್ಳಿ ಅಂತ ನಾನು ಹೇಳ್ತೇನೆ. ಇನ್ನು ಉಳಿದ 1/2 ಎಕರೆದಲ್ಲಿ 25 ಗುಂಟೆಗಾದ್ರೂ ನೀವು ಹೆಡ್ಜ್ ಲೂಸರ್ ಅಂತೀವಿ, ಅಂದ್ರೆ ಬೇಲಿ ಮೆಂತೆ ಅಂತ. ಸೊ ಬೇಲಿ ಮೆಂತೆ ಹಾಕೊಳ್ಳಿ. ಕೆಲವು ರೈತರು ಬರ್ತಾರೆ ಬಂದಾಗ, ಸರ್ ಕುದುರೆ ಮೆಂತೆ ಹಾಕೊಂಡ್ರೆ ಬೆಸ್ಟ್ ಆಗುತ್ತೋ ನಮಗೆ ಬೇಲಿ ಮೆಂತೆ ಹಾಕೊಂಡ್ರೆ ಬೆಸ್ಟ್ ಆಗುತ್ತೋ ಅಂತ ಕೇಳ್ತಾರೆ. ಈಗ ಕುದುರೆ ಮೆಂತೆಗೂ ಮತ್ತೆ ಬೇಲಿ ಮೆಂತೆಗೂ ಏನ್ ವ್ಯತ್ಯಾಸ ಅಂತಂದ್ರೆ, ಕುದುರೆ ಮೆಂತೆದಲ್ಲಿನೂ ಪೋಷಕಾಂಶ ಚೆನ್ನಾಗಿದೆ, ಎಲ್ಲಾ ಜಾನುವಾರುಗಳಿಗೂ ತಿನ್ಸೋದು ಒಳ್ಳೇದೇನೆ. ಆದ್ರೆ ಬರೀ ಕುದುರೆ ಮೆಂತೆನೆ ಹೆಚ್ಚಿಗೆ ಸೇವನೆ ಮಾಡಿದಲ್ಲಿ ಹೊಟ್ಟೆ ಉಬ್ರ ಬಂದ್ಬಿಟ್ಟು ಪ್ರಾಣಿಗಳು ಕೆಲವೊಮ್ಮೆ ಸಾವನ್ನಪ್ಪೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಬೇಲಿ ಮೆಂತೆದನ್ನ ಹಾಕೊಳ್ಳಿ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಬೇಲಿ ಮೆಂತೆ ಇದು ಬಹುವಾರ್ಷಿಕ ಮೇವೆ, ಮತ್ತೆ ದ್ವಿದಳ ಮೇವು, ಹೆಚ್ಚಿಗೆ ಸಸಾರಜನಕ ಅಂಶ ಇದೆ, ಮತ್ತೆ ಹಾಲಿಳುವರಿ ಎಲ್ಲ ಹೆಚ್ಚಿಗೆ ಆಗುತ್ತೆ. ಆದ್ರೆ ಇದು ಹೆಚ್ಚಿಗೆ ತಿಂದ್ರು ಏನು ಪ್ರಾಣಿಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ಳಲ್ಲ. ಹಾಗಾಗಿ ಈ ಬಹುವಾರ್ಷಿಕ ಮೇವುಗಳಾದಂತಹ CYFS 29 ಮತ್ತೆ ಬೇಲಿ ಮೆಂತೆ ನೀವು ಹಾಕೊಳ್ಳೋದು ಬಹಳ ಒಳ್ಳೆಯದು ಅಂತ ನಾನು ಸಲಹೆ ನೀಡ್ತೇನೆ. ಇದಲ್ದೇನೆ ಈಗ ಮೇಡಮ್ ಅವರು ಹೇಳಿದಂಗೆ ಮರದ ಮೇವೆಲ್ಲ ಹೇಳಿದ್ರು, ನಿಮ್ಮ ಬದುಗಳಿಗೆ, ನಿಮ್ಮ ಏನ 1 ಎಕರೆ ಜಮೀನಿನ ಬದುಗಳಿಗೆ ನೀರಾವರಿ ಇದ್ದಂತವ್ರು ನುಗ್ಗೆ ಹಾಕೊಳ್ಳಿ. ನೀರಾವರಿ ಸ್ವಲ್ಪ ಕಡಿಮೆ ಇದೆ, ಇಲ್ಲ ನಮ್ಮ ಮಳೆ ಆಶ್ರಿತ ಅಂತಂದ್ರೆ ಅಗಸೆ ಹಾಕೊಳ್ಳೋದು ಒಳ್ಳೆಯದು, ಸೆಸ್ಬೇನಿ ಅಂತ ಸಿಗುತ್ತೆ. ಆ ಮರದ ಮೇವುಗಳನ್ನ ಬಳಕೆ ಮಾಡೋದು ಒಳ್ಳೇದು. ಯಾಕೆ ಅಂತಂದ್ರೆ ನಿಮ್ಮಲ್ಲಿ ಬೇಸಿಗೆ ಕಾಲದಲ್ಲಿ ಎಲ್ಲರೂ ಹಸಿರು ಮೇವು ಲಭ್ಯ ಇಲ್ಲದಂತ ಸಂದರ್ಭದಲ್ಲಿ ಈ ಮರದ ಮೇವುಗಳನ್ನ ಉಪಯೋಗಿಸ್ಕೊಳ್ಳೋದು ಬಹಳ ಸೂಕ್ತ ಅಂತ ಅನ್ಸುತ್ತೆ. ಮತ್ತೆ ಕನಿಷ್ಠ ಪಕ್ಷ 1-5 ಗುಂಟೆ ನೇಪಿಯರ್ ಹುಲ್ಲನ್ನ ಹಾಕೋಬಹುದು. ಕೆಲವು ರೈತರು ಮಾಡೋ ತಪ್ಪೇನಂತಂದ್ರೆ, ನೇಪಿಯರ್ ಹುಲ್ಲು ಬಹಳ ಚೆನ್ನಾಗಿ ಬರುತ್ತೆ ಅಂತೇಳಿ ಅದನ್ನೇ ಎಕರೆ ಗಟ್ಟಲೆ ಹಾಕೋಬಿಡ್ತಾರೆ. ಮತ್ತೆ ಅದನ್ನ ಕಟಾವ್ ಮಾಡಿ ತಿನ್ಸಿದಾಗ ಸರ್ ಯಾಕೆ ಹಸುಗಳಲ್ಲಿ ಸ್ವಲ್ಪ ಲೂಸ್ ಮೋಷನ್ ಆಗ್ತಾ ಇದೆ, ಉಚ್ಚಿಕೊಳ್ತಾ ಇದೆ ಅಂತ ಈ ರೀತಿ ಒಂದು ಕಾರಣಗಳನ್ನ ಹೇಳ್ತಿರ್ತಾರೆ. ನಾನು ರೈತರಿಗೆ ಹೇಳೋದಷ್ಟೇನೆ, ಯಾವ ಮೇವು ಎಷ್ಟು ಹಾಕ್ಬೇಕು ಏನು ಅನ್ನೋದಕ್ಕೆ ನೀವು ನೇಪಿಯರ್ ಒಂದನ್ನೇ ಹೆಚ್ಚಿಗೆ ಹಾಕೊಂಡು ತೊಂದರೆ ಮಾಡ್ಕೊಳ್ಳೋದು ಬೇಡ. ಒಂದು ಹಂತದವರೆಗೂ ನೀವೇ ಒಂದು ಟೆಸ್ಟ್ ಮಾಡ್ಕೋಬೇಕು ಎಷ್ಟು ಹಂತದಲ್ಲಿ ಹಾಕೊಂಡ್ರೆ ಬೆಸ್ಟ್ ಆಗುತ್ತೆ ಅಂತ. ಈಗ ಜನರಲ್ ಆಗಿ ನಾವೊಂದು ರೆಕಮೆಂಡೇಶನ್ ಕೊಡ್ತಿರ್ತೀವಿ, ಒಂದು 30% ಹೆಚ್ಚಿಗೆ ಹಾಕೋಬೇಡಿ ಅಂತ. 30% ಅಷ್ಟಕ್ಕಿಂತ ಒಳಗಡೆ ನೀವು ಒಂದು 10 ಕೆಜಿ ಮೇವು ಕೊಡ್ತಿದ್ರೆ ಅಂದ್ರೆ ಅದರಲ್ಲಿ ಒಂದು 3 ಕೆಜಿಯಷ್ಟು ನೇಪಿಯರ್ನ ಬಳಕೆ ಮಾಡಿದ್ರೆ ಏನು ತೊಂದರೆ ಆಗಲ್ಲ. ಆದ್ರೆ ಕೆಲವೊಂದು ಹಸುಗಳಲ್ಲಿ ನಾವು 50% ಉಪಯೋಗಿಸ್ತಾ ಇದೀವಿ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅದು ಅಡಾಪ್ಟ್ ಮಾಡೋದಂಥದ್ದು, ದಿನ ದಿನ ಜಾಸ್ತಿ ಮಾಡ್ತಾ ಮಾಡ್ತಾ ಎಲ್ಲಿ ಅದು ಉಚ್ಚಿಕೊಳ್ಳುತ್ತೋ ಇಲ್ವೋ ಅಂತ ನೋಡಿಕೊಂಡು ನೀವು ಅದರ ಪ್ರಮಾಣನ ಫಿಕ್ಸ್ ಮಾಡ್ಕೊಳ್ಳೋದು ಒಳ್ಳೇದು. ಈಗ ಏಕದಳ ಮೇವಿಗೆ ಬಂದಾಗ COFS 29 ತಾವು ಶಿಫಾರಸು ಮಾಡ್ತೀರಾ, ಯಾಕೆ, ಅದರ ವಿಶೇಷತೆ ಏನು? ವಿಶೇಷತೆ ಅಂದ್ರೆ ಕಡ್ಡಿ ಸಣ್ಣ ಇದೆ. ಸೊ ಈಗ ನಮ್ಮ ರೈತರಲ್ಲಿ ನಾವು ಕಾಣುವಂತ ಪ್ರಾಬ್ಲಮ್ ಏನಂತಂದ್ರೆ, ಮೊದಲನೇದಾಗಿ ಮೇವು ಬೆಳೆದ್ರೂ ಸಹ ತಗೊಂಡೋಗಿ ಹಾಗೆ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಹಸುಗಳು ಎಲೆ ಎಲೆ ತಿಂತವೆ, ಕಡ್ಡಿ ಹಾಗೆ ಬಿಡ್ತವೆ. ಏನಕ್ಕೆ ಅಂದ್ರೆ ಕಾಂಡ ಸ್ವಲ್ಪ ದಪ್ಪ ಇರುತ್ತೆ, ಹಂಗಾಗಿ ಸ್ವಲ್ಪ ತಿನ್ಲಿಕ್ಕೆ ಚೆನ್ನಾಗಿಲ್ಲ ಅಂತ ಹೇಳಿ ಹಾಗೆ ಬಿಡ್ತವೆ. ಅದ್ರ ಮತ್ತೆ ಎಲ್ಲ ತಿಪ್ಪೆಗೆಸಿತಾರೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಯಾವುದೇ ಮೇವುಗಳನ್ನ ನೀವು ತುಂಡರಿಸಿ ಕೊಡ್ರಿ ಅಂತ ಹೇಳ್ತೀವಿ. ಸಾಧ್ಯವಾದಷ್ಟು ಕೆಲವೊಮ್ಮೆ ತುಂಡರಿಸಿ ಕೊಡ್ತಾರೆ, ಬಟ್ COFS 29 ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಇದನ್ನ ತುಂಡರಿಸಲಾರದೆ ಹಾಗೆ ಕೊಟ್ಟರು ಸಹ ಕಡ್ಡಿ ಸಮೇತ ಪೂರ್ತಿ ತಿನ್ನುತ್ತೆ. ಹಾಗಾಗಿ ಇದು ನಮ್ಗೆ, ನಾನು ಬಹಳ ರೈತರಿಗೆ ಹೇಳಿದ್ದೀನಿ, ಇವನ್ ಕುರಿಗಳಲ್ಲೂ ಸಹ ಕಡ್ಡಿ ಸಮೇತ ತಿನ್ನುತ್ತೆ ಅದು. ಹಾಗಾಗಿ ಇದನ್ನ ನಾನು ಶಿಫಾರಸು ಮಾಡ್ತೇನೆ. ಮತ್ತೆ ಹೆಚ್ಚು ಪ್ರಮಾಣದಲ್ಲಿ ಬರುತ್ತೆ, ಇಳುವರಿ ಬಹುವಾರ್ಷಿಕ ಮೇವಿ ಇದು, ಹಾಗಾಗಿ ಇಳುವರಿ ಹೆಚ್ಚಿಗೆ ಇದೆ, ಚೆನ್ನಾಗಿದೆ. ನೀವು 75 ದಿನಕ್ಕೆ ಫಸ್ಟ್ ಕಟಿಂಗ್ ಆಯ್ತು ಅಂದ್ರೆ ಮತ್ತೆ ಪ್ರತಿ 45 ದಿನಕ್ಕೂ ಕಟಾವ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಒಂದೆರಡು ಸಲ ನೀರು ಬಿಟ್ಟರು, ಒಂದ್ಸಲಿ ಗೊಬ್ಬರ ಹಾಕಿ ಎರಡ್ ಸಲ ನೀರು ಬಿಟ್ಟರು, ಅದು ಇಳುವರಿ ಚೆನ್ನಾಗಿ ಬರುತ್ತೆ. COFS 29 ಇರ್ಬೋದು, ಮತ್ತೆ ವೇಲಿ ಮೆಂತೆ ಮತ್ತೆ ಕುದುರೆ ಮೆಂತೆ, ಇವುಗಳ ಸಾಗುವಳಿ ವಿಧಾನಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಬೇಲಿ ಮೆಂತೆ ಅಂದ್ರೆ ನಾವು ಹೆಡ್ಲೂಸನ್ ಅಂತ ಹೇಳ್ತೀವಿ. ಇದು ಬಹುವಾರ್ಷಿಕ ದ್ವಿದಳ ಮೇವಿನ ಬೆಳೆ. ಇದು ಒಂದ್ಸಲ ನೀವು ಬಿತ್ತನೆ ಮಾಡಿದ್ರೆ 4-5 ವರ್ಷದವರೆಗೂ ನಿರಂತರವಾಗಿ ನಿಮಗೆ ಹಸಿರು ಮೇವು ಸಿಗುತ್ತೆ. ಅದು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ನೀವು ಬೀಜಗಳನ್ನ ಬಿಸಿನಲ್ಲಿ 10 ನಿಮಿಷ ನೆನೆಸ್ಬೇಕು. ನೆನೆಸಿ ಇಡೀ ರಾತ್ರಿ ಓವರ್ ನೈಟ್ ತಣ್ಣೀರಲ್ಲಿ ಬಿಡಬೇಕು. ಮಾನ್ಯ ದಿವಸ ಒಂದು ತೆಳುವಾದ ಬಟ್ಟೆನಲ್ಲಿ ಬೀಜನ ಒಣಗಿಸ್ಬಿಟ್ಟು ಆಮೇಲೆ ಮರಳಲ್ಲಿ ಮಿಕ್ಸ್ ಮಾಡಿ ಬಿತ್ತನೆ ಮಾಡುವಂತದ್ದು. 1 ಎಕರೆಗೆ 1.5 ಕೆಜಿ 2 ಕೆಜಿಯಷ್ಟು 1 ಎಕರೆಗೆ ಬೇಕಾಗುತ್ತೆ. ಏನಕ್ಕೆ ಬಿಸಿ ನೀರಿನಲ್ಲಿ ಅದನ್ನ? ಅದು ಕಾಳದು ಕವಚ ಏನಿದೆ ಸ್ವಲ್ಪ ಗಟ್ಟಿ ಇರುತ್ತೆ, ಅದು ಸ್ವಲ್ಪ ಮೃದು ಆಗ್ಲಿ ಅಂತ. ಇಲ್ಲಾಂದ್ರೆ ಅದೇನಾಗುತ್ತೆ, ಜರ್ಮಿನೇಷನ್ ಆಗಲ್ಲ. ಕೆಲವೊಮ್ಮೆ ಇವನ್ ಈಗ ನಾ ಬೇಲಿ ಮೆಂತೆ ಏನ್ ಹೇಳಿದೆ, ಈ ಬೇಲಿ ಮೆಂತೆ ಮೇವನ ಮಳೆಗಾಲದಲ್ಲಿ ಎಲ್ಲ ಹಾಕಿದ್ರೆ ಅದು ಜರ್ಮಿನೇಷನ್ ಆಗಲ್ಲ, ಹುಟ್ಟೋದೇ ಇಲ್ಲ. ಅದು ಒಂದ್ ಸ್ವಲ್ಪ ಬಿಸಿ ವಾತಾವರಣ ಬೇಕು. ಸೊ ಇವಾಗ ಯಾವಾಗ ಈ ಬೇಸಿಗೆ ಕಾಲದಲ್ಲಿ ಎಲ್ಲ ಹಾಕಿದ್ರೆ ಬೇಗ ಚೆನ್ನಾಗಿ ಬಂದ್ಬಿಡುತ್ತೆ, ಬಟ್ ಚಳಿಗಾಲದಲ್ಲಿ ಬರಲ್ಲ. ಹಾಗಾಗಿ ನಾವು ಯಾವಾಗ್ಲೂ ಬೇಸಿಗೆ ಟೈಮಲ್ಲೇನೆ ಅದನ್ನ ಹಾಕಿ ಅಂತ ಹೇಳ್ತೀವಿ. ಬಿಸಿನಲ್ಲಿ ಸ್ವಲ್ಪ ಇಟ್ಟು ಆಮೇಲೆ ತಣ್ಣೀರಲ್ಲಿ ಇಟ್ಟು ನೆಕ್ಸ್ಟ್ ಡೇ ಅದನ್ನ ಹಾಕಿದ್ರು ಅದೆಲ್ಲ ಸಾಫ್ಟ್ ಆಗಿರುತ್ತೆ ಮೇಲೆ, ಇದೆಲ್ಲ ಸ್ವಲ್ಪ ಸ್ಮೃದು ಆಗಿರೋದ್ರಿಂದ ಅದು ಸ್ಪ್ರೋಟಿಂಗ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಆ ಪದ್ಧತಿ ಮಾಡೋದು ಒಳ್ಳೇದು. COFS ನಲ್ಲಿ 2 ತಳಿಗಳಿದಾವೆ ಈಗ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತದ್ದು, 29 ಮತ್ತೆ 31. ಬಹುವಾರ್ಷಿಕ ಬೆಳೆಗಳಾದ್ರೆ ನೀವು ಯಾವಾಗ್ಲೂ ಸಾಲಿಗೆನೆ ಬಿತ್ತನೆ ಮಾಡುವಂತದ್ದು. ಬಹುವಾರ್ಷಿಕ ಬೆಳೆದಲ್ಲಿ ಒಂದು ಸಾಲಿನ ಸಾಲಿಗೆ 60 ಸೆಂಟಿಮೀಟರ್ ಅಂತರ ಮತ್ತೆ ನೀರಾವರಿ ಇದ್ದಲ್ಲಿ ಅಂದ್ರೆ ವಾರಕ್ಕೊಂದ್ಸಲ ಅಥವಾ 2 ಸಲ ನೀರು ಹಾಯಿಸುವಂತದ್ದು. ಮತ್ತೆ ರಾಸಾಯನಿಕ ಗೊಬ್ಬರ ಮಾಮೂಲಿ ಬಿತ್ತನೆ ಮಾಡಬೇಕಾದ್ರೆ ಎಷ್ಟು ರೆಕಮೆಂಡೇಶನ್ ಇರುತ್ತೆ ಅಷ್ಟು ಕೊಟ್ಟು ಆಮೇಲೆ ಒಂದ್ಸಲ ಕಟಾವ್ ಆದ್ಮೇಲೆ ನೀರ್ ಹಾಯಿಸಿ 20 ಕೆಜಿಯಷ್ಟು ಯೂರಿಯಾನ ಮೇಲ್ ಗೊಬ್ಬರ ಆಗಿ ಕೊಡುವಂತದ್ದು. ಹೀಗೆ ಈ COFS 29 ಅಥವಾ 31 ಸಾಗುವಳಿಯನ್ನ ನಾವು ಮಾಡಬಹುದು. ಈ ಹಸುಗಳಿಗೆ ಮತ್ತೆ ಎಮ್ಮೆಗಳಿಗೆ ಅಗತ್ಯವಾಗಿ ಇರತಕ್ಕಂತಹ ಮೇವಿನ ಪ್ರಕಾರಗಳು ಯಾವ್ಯಾವ್ದು ಸರ್? ಜಾನುವಾರುಗಳಿಗೆ ಮೇವು ನೀಡಬೇಕಾದ್ರೆ ಒಂದು ಹಸಿರು ಮೇವು ಬೇಕಾಗತ್ತೆ, ಒಣಮೇವು ಬೇಕಾಗತ್ತೆ, ಮತ್ತೆ ದಾಣಿ ಮಿಶ್ರಣನೂ ಬೇಕಾಗತ್ತೆ. ಈಗ ನಾವು ರೈತರಿಗೆ ನೋಡಿದ್ರೆ ಏನು ಪ್ರಾಬ್ಲಮ್ ಫೇಸ್ ಮಾಡ್ತಾವ್ರೆ ಅಂದ್ರೆ, ಕೆಲವೊಮ್ಮೆ ಕೆಲವು ರೈತರು ಬರ್ತಾರೆ, ಸರ್ ಹಾಲಲ್ಲಿ ಫ್ಯಾಟ್ ಕಡಿಮೆ ಇದೆ, ಮತ್ತೆ ಡಿಗ್ರಿಗೆ ಬರ್ತಾ ಇಲ್ಲ, ಈ ರೀತಿ ಪ್ರಾಬ್ಲಮ್ಗಳು ಬಹಳ ಹೇಳ್ತಾರೆ ನಮ್ಗೆ. ಇದು ಯಾಕೆ ಇದಾಗತ್ತೆ ಅಂತಂದ್ರೆ, ಈ ಹಸಿರು ಮೇವು ಮತ್ತೆ ಒಣಮೇವು ಅಥವಾ ದಾಣಿ ಮಿಶ್ರಣ ಕೊಡುವುದು ಒಂದು ಸರಿಯಾದ ಪ್ರಮಾಣದಲ್ಲಿ ಕೊಟ್ಟಿಲ್ಲ ಅಂತಂದಾಗ ಈ ತೊಂದರೆಗಳನ್ನ ನಾವು ನೋಡ್ತೀವಿ. ನಿಮ್ಗೆ ಒಂದು ಉದಾಹರಣೆ ಮುಖಾಂತರ ಹೇಳೋದಾದ್ರೆ, ಮೇವುಗಳು ಅಂತ ಏನಂತೀವಿ, ಹಸಿರು ಮೇವು ಅಥವಾ ಒಣಮೇವು, ಇದಕ್ಕೆ ಯಾವಾಗ ಹಸಿರು ಮೇವು ಒಣಮೇವು ಅಂತೀವಿ ಅಂದ್ರೆ, ಇದರಲ್ಲಿ ನಾರಿನ ಅಂಶ 18% ಗಿಂತ ಹೆಚ್ಚಿಗೆ ಇತ್ತು ಅಂತಂದ್ರೆ ಅವಕ್ಕೆಲ್ಲ ಹಸಿರು ಅಥವಾ ಒಣಮೇವು ಮೇವುಗಳಂತೀವಿ, ಫೌಡರ್ಸ್ ಅಂತೀವಿ. ಆದ್ರೆ ದಾಡಿ ಮಿಶ್ರಣ ಹೆಂಗೆ ಅಂತಂದ್ರೆ, ಅದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಿಗೆ ಇರ್ತೈತೆ. ಸೊ ನಾರಿನ ಅಂಶ ಕಡಿಮೆ ಇರ್ತೈತೆ, 18% ಗಿಂತ ಕಡಿಮೆ ಇರ್ತೈತೆ. ಇದಕ್ಕೆ ಕಾನ್ಸಂಟ್ರೇಟ್ಸ್ ಅಂತೀವಿ ದಾಡಿ ಮಿಶ್ರಣ. ಸೊ ಇವುಗಳಲ್ಲಿ ನಿಮ್ಗೆ ಒಂದು ಉದಾಹರಣೆ ಕೊಟ್ಟು ನಾನು ಹೇಳ್ತೇನೆ ಯಾವ ರೀತಿ ಪೂರೈಕೆ ಮಾಡಬೇಕು ಅಂತೇಳಿ. ಉದಾಹರಣೆಗೆ ಒಂದು ಹಸು ಒಂದು 400 ಕೆಜಿ ಇದೆ, ಒಂದು 10 ಲೀಟರ್ ಹಾಲು ಕೊಡ್ತಾ ಇದೆ ಅಂದ್ರೆ, ಇವಕ್ಕೆ ಹಸಿರು ಮೇವು ಹೆಂಗ್ ಕೊಡ್ಬೇಕು, ಒಣಮೇವು ಎಷ್ಟು ಕೊಡ್ಬೇಕು, ದಾಣಿ ಮಿಶ್ರಣ ಎಷ್ಟು ಕೊಡ್ಬೇಕು ಅನ್ನೋದು ಲೆಕ್ಕ ಹೇಳ್ತೇನೆ. ಜಸ್ಟ್ ಒಂದು ತಮ್ ರೂಲ್ಸ್ ತರ. ಏನಂತಂದ್ರೆ ಒಂದು 400 ಕೆಜಿ ತೂಕ ಇತ್ತು ಅಂತಂದ್ರೆ, ಅದಕ್ಕೆ 2.5% ಅಷ್ಟು ಒಣ ಅಂಶ ತಿನ್ನೋ ಸಾಮರ್ಥ್ಯ ಇರುತ್ತೆ. ಹಾಗಾಗಿ 400 ಕೆಜಿ ಅಂದ್ರೆ 10 ಕೆಜಿ ಒಣ ಅಂಶ ತಿನ್ನೋ ಸಾಮರ್ಥ್ಯ ಇರುತ್ತೆ. ಈ 10 ಕೆಜಿಯಲ್ಲಿ ನಾವು ಫಸ್ಟ್ ದಾಣಿ ಮಿಶ್ರಣ ಎಷ್ಟು ಕೊಡ್ಬೇಕು ಅಂತ ನಾವು ನೋಡ್ಬಿಡ್ತೀವಿ. ಯಾಕೆಂದ್ರೆ ಈಗ ಆ 400 ಕೆಜಿ 10 ಲೀಟರ್ ಹಾಲು ಕೊಡ್ತಾ ಇದೆ ಅಂದ್ರೆ, ನಾವು ಮಸ್ಟ್ ಉತ್ಪಾದನೆಗೆ ಎಷ್ಟು ದಾಣಿ ಮಿಶ್ರಣ ಬೇಕು, ಅದರ ದೇಹದ ದಿನನಿತ್ಯದ ಒಳಗಡೆ ಆಗುವಂತ ಕ್ರಿಯೆಗಳಿಗೆ ಎಷ್ಟು ದಾಣಿ ಮಿಶ್ರಣ ಬೇಕು ಅಂತ ಒಂದು ಲೆಕ್ಕ ಇರುತ್ತೆ. ಯಾಕಂದ್ರೆ ನಾವು ಕೊಟ್ಟಂತ ದಾಣಿ ಮಿಶ್ರಣ ಅಷ್ಟು ತಿನ್ಬಿಡುತ್ತೆ, ಹಾಗಾಗಿ ನಾವು ಫಸ್ಟ್ ದಾಣಿ ಮಿಶ್ರಣ ತಗೊಳ್ತೀವಿ. ಸೊ ಇಲ್ಲಿ ಅದರ ಬಾಡಿ ಮೇಂಟೆನೆನ್ಸ್ಗೆ ಅಂತೇಳಿ 2 ಕೆಜಿ ದಾಣಿ ಮಿಶ್ರಣ ಕೊಡಬೇಕು ಅಂತ ಹೇಳ್ತೇವೆ. ಸೊ 2 ಕೆಜಿ ದಾಣಿ ಮಿಶ್ರಣ ಹಾಲು ಉತ್ಪಾದನೆಗೆ ಪ್ರತಿ 1 ಲೀಟರ್ಗೆ 300-350 ಗ್ರಾಂನಷ್ಟು ದಾಣಿ ಮಿಶ್ರಣ ಕೊಡಬೇಕು ಅಂತ ಹೇಳ್ತೀವಿ. ಇಲ್ಲಿ ಮತ್ತೆ ಒಂದು ಪ್ರಶ್ನೆ ಹೇಳ್ತಾರೆ, ನೀವು 300-350 ಅಂತ ಹೇಳಿದ್ರೆ 300 ಕೊಡಬೇಕು 350 ಕೊಡಬೇಕು ಅಂತ ಒಂದು ಕನ್ಫ್ಯೂಷನ್. ಯಾವಾಗ ಹಸರ್ಮೇವು ಲಭ್ಯತೆ ಚೆನ್ನಾಗಿದೆಯೋ ಅವಾಗ 300 ಗ್ರಾಂ ದಾಣಿ ಮಿಶ್ರಣ ಕೊಟ್ಟರೆ ಸಾಕಾಗುತ್ತೆ 1 ಲೀಟರ್ ಹಾಲು ಉತ್ಪಾದನೆಗೆ. ಯಾವಾಗ ಹಸರ್ಮೇವು ಇಲ್ಲ ಬರೀ ಒಣಮೇವು ಸಿಗ್ತಾ ಇದೆ ಅಂತ ಸಂದರ್ಭ ಇದ್ದಾಗ 350 ಗ್ರಾಂ ಅಷ್ಟು ದಾಣಿ ಮಿಶ್ರಣ ಕೊಡಬೇಕಾಗ್ತೈತೆ 1 ಲೀಟರ್ಗೆ. ಈ ನಾನು ಕೊಟ್ಟಂತ ಉದಾಹರಣೆಗೆ 10 ಲೀಟರ್ ಹಾಲು ಕೊಡ್ತಾ ಇರೋ ಒಂದು ಹಸುವಿಗೆ ನೀವು 2 ಕೆಜಿ ಅದು ದೇಹಕ್ಕಾಗಿ ಕೊಡಬೇಕಾಗತ್ತೆ, ಮತ್ತೆ 10 ಲೀಟರ್ ಉತ್ಪಾದನೆಗೆ ನಾವು 300 ಗ್ರಾಮ್ ಅಂತ ತಗೊಂಡ್ರು 3 ಕೆಜಿ ಕೊಡಬೇಕಾಗುತ್ತೆ. 3+2 5 ಕೆಜಿ ಅಷ್ಟು ದಾಣಿ ಮಿಶ್ರಣ ಕೊಡಬೇಕು. 5 ಕೆಜಿ ದಾಣಿ ಮಿಶ್ರಣದಲ್ಲಿ ಸುಮಾರು 4.5 ಕೆಜಿ ಅಷ್ಟು ಒಣಾಂಶ ಇರುತ್ತೆ, ಮತ್ತೆ 1/2 ಕೆಜಿ ಅಷ್ಟು ನೀರಿನಂಶ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಅದಕ್ಕೆ ತಿನ್ನುವ ಸಾಮರ್ಥ್ಯ ಇರೋದು 10 ಕೆಜಿ. 10 ಕೆಜಿಲಿ 4.5 ಕೆಜಿ ಅಷ್ಟು ಒಣಾಂಶ ಅದಕ್ಕೆ ಪೂರೈಕೆ ಆಯ್ತು ದಾಣಿ ಮಿಶ್ರಣದ ಮುಖಾಂತರ. ಇನ್ನು 5.5 ಕೆಜಿ ಅಷ್ಟು ಒಣಾಂಶ ಅದರ ಇದ್ರ ಮುಖಾಂತರ ಪೂರೈಕೆ ಆಗಬೇಕು. ಏನು ಒಣಮೇವು ಮತ್ತು ಹಸರ್ಮೇವಿನ ಮುಖಾಂತರ ಪೂರೈಕೆ ಆಗಬೇಕು. ಸೊ ಇಲ್ಲಿ ಈ ಒಣಮೇವು ಮತ್ತು ಹಸರ್ಮೇವು ಮತ್ತೆ ಎಷ್ಟು ಕೊಡಬೇಕು ಅಂದ್ರೆ ಇದು ಲಭ್ಯತೆ ಮೇರೆಗೆ. ಈಗ ಕೆಲವರೆಲ್ಲ ಏನ್ ಹೇಳ್ತಾ ಇಲ್ಲ ಹಸರ್ಮೇವು ಇಷ್ಟು ಕೊಡಬೇಕು ಅಂದ್ರೆ ಹಸರ್ಮೇವು ಇಲ್ಲ ಅಂದಾಗ ಏನ್ ಮಾಡಬೇಕು, ಇವೆಲ್ಲ ಪ್ರಶ್ನೆಗಳು ಬರ್ತಾವೆ ಅವರಲ್ಲಿ. ಹಾಗಾಗಿ ಹಸರ್ಮೇವು ಇದ್ದಾಗ ಹಸರ್ಮೇವು ನೀವು ಕನಿಷ್ಠ ಪಕ್ಷ ಒಂದು 12 ಕೆಜಿ ಹಸರ್ಮೇವು ಕೊಟ್ಟರು ಅಂತಂದ್ರೆ ಒಂದು ದಿನಕ್ಕೆ 12 ಕೆಜಿಯಲ್ಲಿ ಮತ್ತೆ ಒಣಾಂಶ ಇರೋದು ಬರೀ 4 ಕೆಜಿ ಒಣಾಂಶ ಇರುತ್ತೆ. ಹಾಗಾಗಿ ಆ 4 ಕೆಜಿ ಒಣಾಂಶ ಆಯ್ತು ಅಂದ್ರೆ ಇನ್ನೂ 1.5 ಕೆಜಿ ಒಣಮೇವು ಮುಖಾಂತರ ಕೊಡಬೇಕು. ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ರೈತರಿಗೆ ಒಂದು ಸಲಹೆ ಅಂದ್ರೆ ನಿಮ್ಮಲ್ಲಿ ಹಸರ್ಮೇವು ಲಭ್ಯ ಇದ್ದಾಗ ಹಸರ್ಮೇವೆ ಕೊಡಿ. ಎಲ್ಲರಿಗೂ ಹಸರ್ಮೇವು ಕೊಡಬೇಕು, ನಿಮಗೆ ಎಲ್ಲಿ ಹಸು ಉಚ್ಕೋತಾ ಇಲ್ಲ ಏನೋ ತೊಂದರೆ ಇಲ್ಲ ಅಂದ್ರೆ ಹಸರ್ಮೇವು ಕೊಡ್ತಾ ಇರ್ಬೋದು, ತೊಂದರೆ ಇಲ್ಲ. ಒಣಮೇವು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಹಸರ್ಮೇವು ಕೊಡಿ. ಇಲ್ಲ ಒಣಮೇವನ ನೀವು ಪೂರೈಕೆ ಮಾಡಲೇಬೇಕು ಅನ್ನೋದಾದ್ರೆ ಇದೆಲ್ಲ ಏನು ಹಸರ್ಮೇವು ತಿಂದಾದ ನಂತರ ರಾತ್ರಿ ಅದರ ಮೇವಿನ ದೋಣಿಯಲ್ಲಿ ಒಂದಷ್ಟು ಒಣಮೇವನ ಕೊಡಲೇಬೇಕು. ಆಗ ಯಾವ ಮೇವಿಗೆ ಇನ್ನೂ ತಿನ್ನೋ ಸಾಮರ್ಥ್ಯ ಇರುತ್ತೆ ಅವು ರಾತ್ರಿ ಹೊತ್ತು ತಿನ್ಕೊಳ್ತವೆ. ಬೆಳಗ್ಗೆ ನೀವು ಮೇವಿನ ದೋಣಿಯಲ್ಲಿ ನೋಡಿದಾಗ ಕನಿಷ್ಠ ಪಕ್ಷ ಒಂದಷ್ಟು ಮೇವು ಉಳಿದಿರ್ಬೇಕಲ್ಲಿ, ಅವಾಗ ನಿಮ್ಗೆ ನೀವು ಕೊಟ್ಟಿರೋದು ಅದಕ್ಕೆ ಸಾಕಷ್ಟು ಪೂರೈಕೆ ಮಾಡಿದೀರಾ ಅಂತ ಅರ್ಥ. ಇಲ್ಲ ಅಂತಂದ್ರೆ ಇನ್ನೂ ಅದು ತಿನ್ನೋ ಸಾಮರ್ಥ್ಯ ಇರುತ್ತೆ, ನೀವು ಕೊಟ್ಟಿರೋದು ಕಡಿಮೆ ಕೊಟ್ಟಿರ್ತೀರಾ. ರೈತರು ಇದೊಂದು ತಿಳ್ಕೋಬೇಕು, ಯಾವಾಗ್ಲೂ ಒಂದಷ್ಟು ಒಣಮೇವಾದ್ರೂ ರಾತ್ರಿ ಹೊತ್ತು ಅಂದ್ರೆ ಮೇವಿನ ದೋಣಿಯಲ್ಲಿ ಹಾಕೋದು ರೂಢಿ ಮಾಡ್ಕೊಳ್ಬೇಕು. ದಾಣಿ ಮಿಶ್ರಣದ ಬಗ್ಗೆ ತಾವು ಒತ್ತಿ ಒತ್ತಿ ಹೇಳಿದ್ರಿ, ದಾಣಿ ಮಿಶ್ರಣವನ್ನ ತಯಾರು ಮಾಡತಕ್ಕಂಥದ್ದು ಹೇಗೆ ಮತ್ತೆ ಅದರ ಮಹತ್ವ ಏನು? ಈಗ ದಾಣಿ ಮಿಶ್ರಣ ಅಂತಂದ್ರೆ ನಾನು ಹೇಳಿದೆ ಫಸ್ಟ್ ನಿಮ್ಗೆ, ಒಂದು ಡಿಗ್ರಿಗೆ ಬರಲ್ಲ ಅಥವಾ ಒಂದು ಫ್ಯಾಟ್ ಕಡಿಮೆ ಅಂತ ಹೇಳಿ. ಫ್ಯಾಟ್ ಯಾವಾಗ ಕಡಿಮೆ ಆಗುತ್ತೆ ಅಂತಂದ್ರೆ ಬರೀ ದಾಣಿ ಮಿಶ್ರಣ ಹೆಚ್ಚಿಗೆ ಕೊಟ್ಟು ನಾರಿನಂಶ ಕಡಿಮೆ ಹೋಯ್ತು ಅಂದ್ರೆ, ಅಂದ್ರೆ ಮೇವುಗಳು ಕಡಿಮೆ ಆಯ್ತು ಅಂತಂದ್ರೆ ಫ್ಯಾಟ್ ಕಡಿಮೆ ಆಗುತ್ತೆ. ಮೇವು ಹೆಚ್ಚಿಗೆ ಅಂದ್ರೆ ಒಣಮೇವು ಹಸರ್ಮೇವು ಹೆಚ್ಚಿಗೆ ಹೋದಾಗ ಫ್ಯಾಟ್ ಜಾಸ್ತಿ ಆಗುತ್ತೆ. ಡಿಗ್ರಿಗೆ ಯಾವಾಗ ಬರಲ್ಲ ಅಂತಂದ್ರೆ ದಾಣಿ ಮಿಶ್ರಣ ಕೊಡೋ ಪ್ರಮಾಣ ಕಡಿಮೆ ಮಾಡಿದ್ರೆ ಡಿಗ್ರಿಗೆ ಬರಲ್ಲ. ಹಾಗಾಗಿ ಇವೆರಡು ಬಹಳ ಒಂದು ಬ್ಯಾಲೆನ್ಸ್ ಅಲ್ಲಿ ಕೊಟ್ಕೊಂಡು ಹೋಗ್ಬೇಕು. ಅದಕ್ಕೆ ನಾವೇನಂತ ಹೇಳ್ತೀವಿ, ನಮ್ಮ ದೇಶದಲ್ಲಿರುವಂತ ಏನು ಹಾಲು ಉತ್ಪಾದನೆ ಇರುವಂತಹ ಸಾಮರ್ಥ್ಯ ಇರುವಂತ ಹಸುಗಳಿಗೆ ಕನಿಷ್ಠ ಪಕ್ಷ 30-35% ದಾಣಿ ಮಿಶ್ರಣ ಹೋಗ್ಬೇಕು, 60-65% ಮೇವುಗಳ ಮುಖಾಂತರ ಪೂರೈಕೆ ಆಗ್ಬೇಕು. ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಮ್ಮೆ ಬರೀ ಒಂದಷ್ಟು ನುಚ್ಚು ಮಾತ್ರ ಕೊಡ್ತಾರೆ, ಮೆಕ್ಕೆಜೋಳದ ನುಚ್ಚು ಅಷ್ಟೇ ಕೊಡ್ತಾರೆ. ಹಸರ್ಮೇವು ಕೊಟ್ಟು ಒಂದಷ್ಟು ಮೆಕ್ಕೆಜೋಳದ ನುಚ್ಚು ಅಷ್ಟೇ ಕೊಡುವಂತವ್ರಲ್ಲಿ 1-2 ಲೀಟರ್ 3 ಲೀಟರ್ಗೂ ಹಾಲು ಉತ್ಪಾದನೆ ಆಗ್ತಿರುತ್ತೆ, ಏನ್ ತೊಂದರೆ ಇಲ್ಲ, ಅದನ್ನು ರೂಢಿ ಮಾಡ್ಕೋಬಹುದು. ಅಂತದ್ರಲ್ಲಿ ಏನ್ ಮತ್ತೆ ನಾವು ಹೆಚ್ಚಿಗೆ ದಾಣಿ ಮಿಶ್ರಣ ಕೊಡುವಂತ ಅವಶ್ಯಕತೆ ಇರಲ್ಲ. ಕೆಲವೊಮ್ಮೆ KMF ಇಂದ ಏನು ನಮ್ಮ ಲಭ್ಯ ಇದೆ ಸೊಸೈಟಿಗೆ ಹಾಲಾಕುವಂತವ್ರು, ಅವ್ರು KMF ಇಂದ ಬರುವಂತ ದಾಣಿ ಮಿಶ್ರಣ ತಗೊಂಡು ಅದನ್ನೇ ಕೊಡ್ತಿರ್ತಾರೆ. ಕೆಲವೊಮ್ಮೆ ಏನ್ ಮಾಡ್ತಾರೆ, ಕಡಲೆಕಾಯಿ ಹಿಂಡಿ ಒಂದ್ ಸ್ವಲ್ಪ ತಗೋತಾರೆ, ಅದನ್ನು ಬೆರೆಸಿ KMF ಬರುವಂತ ಹಿಂಡಿ ಎರಡು ಬೆರೆಸಿ ಕೊಡ್ತಿರ್ತಾರೆ. ನಾವು ದಾಣಿ ಮಿಶ್ರಣ ರೈತರು ನಾವೇ ನಮ್ಮಲ್ಲಿ ಧಾನ್ಯಗಳಿದಾವೆ ನಾವೇ ತಯಾರಿಕೆ ಮಾಡ್ಕೋಬೇಕಂತಂದ್ರೆ ಒಂದು ಸೂತ್ರ ಹೇಳ್ತೇನೆ, 40-40-30 ಅಂತ ಈ ಸೂತ್ರನ ಜ್ಞಾಪಕ ಇಟ್ಕೋಬೇಕು. ಅಂದ್ರೆ 40% ಅಷ್ಟು ಏಕದಳ ಧಾನ್ಯಗಳು ಇಟ್ಕೋಬೇಕು. ಸೊ ಏಕದಳ ಧಾನ್ಯಗಳು ಈಗ ನಮ್ಮ ಹಾಸನಲ್ಲಿ ಬಹಳ ಕಡಿಮೆ ದರದಲ್ಲಿ ಸಿಗುವಂತ ಏಕದಳ ಧಾನ್ಯ ಅಂದ್ರೆ ಮೆಕ್ಕೆಜೋಳನೆ. ಸೊ 40% ಮೆಕ್ಕೆಜೋಳನೆ ಹಾಕೊಳ್ಳಿ, ಮತ್ತೆ ಇನ್ನು 40% ಯಾವ್ದಾದ್ರೂ ಎಣ್ಣೆಕಾಳು ಹಿಂಡಿಗಳನ್ನ ಹಾಕೋಬೇಕು. ಸೊ ಎಣ್ಣೆಕಾಳು ಹಿಂಡಿಗಳು ಅಂತಂದ್ರೆ ನಮ್ಗೆ ಈಗ ಕಡಲೆಕಾಯಿ ಹಿಂಡಿ ಆಗ್ಲಿ, ಸೋಯಾಬೀನ್ ಹಿಂಡಿ ಆಗ್ಲಿ, ಅಥವಾ ಹತ್ತಿ ಹಿಂಡಿ ಆಗ್ಲಿ, ಇತರ ನಮ್ಮಲ್ಲಿ ಮಾರ್ಕೆಟಲ್ಲಿ ಯಾವುದು ಎಣ್ಣೆಕಾಳು ಹಿಂಡಿಗಳು ಕಡಿಮೆ ದರದಲ್ಲಿ ಸಿಗುತ್ತೆ ಅಂತ ಎಣ್ಣೆಕಾಳು ಹಿಂಡಿಗಳನ್ನ ಹಾಕೋಬೇಕು. ಅಥವಾ ಯಾವ ಮನುಷ್ಯರಿಗೆ ಉಪಯೋಗ ಆಗ್ಲಾರ್ದಂತಹ ದ್ವಿದಳ ಧಾನ್ಯಗಳು ಏನಾದ್ರು ಸಿಕ್ತು ಅಂದ್ರೆ ಅದನ್ನು ಸಹ ಈ ಭಾಗ 40% ಹಾಕೋಬಹುದು. ನಂತರ ಇನ್ನೊಂದು 30% ತೌಡುಗಳನ್ನ ಹಾಕೋಬೇಕು. ತೌಡುಗಳು ಅಂದ್ರೆ ನಮ್ಗೆ ಅಕ್ಕಿ ತೌಡು ಸಿಗುತ್ತೆ, ಗೋಧಿ ತೌಡು ಸಿಗುತ್ತೆ, ಈ ರೀತಿ ತೌಡುಗಳನ್ನ ಹಾಕೊಳ್ಳೋದು ಸೂಕ್ತ. ಇದ್ರ ಜೊತೆಗೆ 1-2 ಕೆಜಿಯಷ್ಟು ಖನಿಜಾಂಶಗಳ ಪುಡಿ ಹಾಕೋಬೇಕು, ಮತ್ತೆ 1 ಕೆಜಿಯಷ್ಟು ಉಪ್ಪು ಹಾಕೋಬೇಕು. ಈ ಖನಿಜಾಂಶಗಳ ಪುಡಿ ಅಂತಂದ್ರೆ ಈಗ ನಮ್ಮ KMF ಅಲ್ಲಿ ಲಭ್ಯ ಇದೆ. ಸೊ ಅಲ್ಲಿ KMF ಅಲ್ಲಿ ಸಿಗುವಂತ ಖನಿಜಾಂಶಗಳ ಪುಡಿ ಸೊಸೈಟಿಗಳಲ್ಲೇ ಬಹಳ ಸಬ್ಸಿಡೈಸ್ ರೇಟ್ ಅಲ್ಲಿ ಕೊಡ್ತಾರೆ. ಸೊ ಅಲ್ಲಿ ತಗೊಳ್ಳೋದು ಒಳ್ಳೇದು, ತಗೊಂಡು ಅದನ್ನ ಬಳಕೆ ಮಾಡ್ಕೋಬೇಕು. ರೈತರು ಒಂದು ಅದೇನೋ ಮಿನರಲ್ ಮಿಕ್ಸರ್ ಪುಡಿ ಹಾಕಿದ್ರು ಅದು ತಿನ್ನಲ್ಲ ಈ ತರ ಅಂತ ಕೆಲವೊಬ್ರು ಹೇಳ್ತಾರೆ, ಬಟ್ ಅದು ಹಂಗಲ್ಲ, ಜಾಸ್ತಿ ಜಾಸ್ತಿ ಹಾಕ್ಬಿಡ್ತಾರೆ ಕೆಲವರು. ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಅದು ಕಡಿಮೆ ಪ್ರಮಾಣ ದಿನಕ್ಕೆ ಒಂದು 50 ಗ್ರಾಮ್ ನಷ್ಟು ಹಾಕೋಬೇಕು ಒಂದ್ಸಲಿಗೆ. ಸೊ 50 ಗ್ರಾಮ್ ಹಾಕಿದಾಗ ಸ್ವಲ್ಪ ಏನೋ ಚೆನ್ನಾಗಿ ಹಾಲು ಇಳುವರಿ ಬರ್ತಾ ಇದೆ ಅಂತ ಮತ್ತೆ ಜಾಸ್ತಿ ಹಾಕ್ಬಿಡೋದು, ಮತ್ತೆ ಯಾಕೋ ತಿಂತಾ ಇಲ್ಲ ಅನ್ನೋದು ಈ ರೀತಿ ಮಾಡ್ಕೊಳ್ತಾರೆ. ಸೊ ಆ ರೀತಿ ಬೇಡ, ಅದು ಸತತವಾಗಿ ಒಂದು 55 ಗ್ರಾಮ್ ನಷ್ಟು ಕಂಟಿನ್ಯೂಸ್ ಆಗಿ ಹಾಕೊಂಡ್ರೆ ಹಾಲು ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ನಾನು ರೈತರಿಗೆ ಹೇಳಲಿಕ್ಕೆ. ಎಲ್ಲದನ್ನು ಒಂದೇ ಸಾರಿ ಮಿಕ್ಸ್ ಮಾಡಿ ಇಡ್ಲಿಕ್ಕೆ ಆಗಲ್ವಾ? ಅದನ್ನ ಎಲ್ಲಾನು ನುಚ್ಚು ಮಾಡಿ ಮಿಕ್ಸ್ ಮಾಡಿನೇ ಇಟ್ಕೋಬೇಕು. ಖರ್ಜಾಂಶದ ಪುಡಿ ಇಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಕೊಡಬಹುದು. ಅದೇ ರೀತಿ ನಾನು ಕೊಟ್ಟಿರೋ ಸೂತ್ರದಲ್ಲಿ 40-40-30 ಪ್ಲಸ್ 2 ಕೆಜಿ ಖನಿಜಾಂಶಗಳ ಪುಡಿ, 1 ಕೆಜಿ ಉಪ್ಪು, ಇದಿಷ್ಟು ಬೆರೆಸಿಬಿಟ್ಟೆ ಕೊಡಬೇಕು. ಒಂದು ಸಲ ಮಾಡಿದಂತ ಫೀಡ್ ಈಗ ಇಲ್ಲಿನ ವಾತಾವರಣಕ್ಕೆ 3 ತಿಂಗಳವರೆಗೂ ಇಟ್ಕೊಂಡು ಕೊಡಬಹುದು. ಅಂದ್ರೆ ನೀವೇನ್ ದಾಣಿ ಮಿಶ್ರಣ ತಯಾರಿಕೆ ಮಾಡ್ತೀರಿ ಅದು 3 ತಿಂಗಳೊಳಗಡೆ ಬಳಕೆ ಮಾಡ್ಬಿಡೋದು ಒಳ್ಳೇದು. ಯಾವಾಗಾದ್ರೂ ನೀವು ನೀರಿನ ತೇವದಲ್ಲಿ ನೆಂದಿದೆ ಅಥವಾ ಮಂಜು ಜಾಸ್ತಿ ಆಗಿ ಏನೋ ಬೂಜು ಬಂದಿದೆ ಅಂತ ಅಂದ್ರೆ ಅಂತ ಮೇವುಗಳನ್ನ ದನಗಳಿಗೆ ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ಕೆಲವೊಂದು ವಿಷಕಾರಿ ಅಂಶಗಳು ಬೆಳವಣಿಗೆ ಆಗಿರ್ತೈತೆ, ಅದನ್ನೆಲ್ಲಾನು ಮತ್ತೆ ದನಗಳು ಕೊಡೋದ್ರಿಂದ ತೊಂದರೆ ಆಗುತ್ತೆ. ಖನಿಜಾಂಶಗಳನ್ನು ಕೂಡ ಇದ್ರ ಜೊತೆಗೆ ನೀಡಬೇಕು ಅಂತ ಹೇಳಿದ್ರಿ, ಅವುಗಳ ಅಗತ್ಯತೆ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಈಗ ಖನಿಜಾಂಶಗಳು ಅಂತಂದ್ರೆ ರೈತರಿಗೆ ಸಾಮಾನ್ಯವಾಗಿ ಕ್ಯಾಲ್ಸಿಯಂ ಫಾಸ್ಫರಸ್ ಅನ್ನೋದು ಒಂದ್ ಎರಡು ಕೇಳಿರ್ತಾರೆ ಖನಿಜಾಂಶಗಳ ಬಗ್ಗೆ. ಯಾಕೆ ಕ್ಯಾಲ್ಸಿಯಂ ಬಗ್ಗೆ ಬಹಳ ಕೇಳಿರ್ತಾರೆ ಅಂದ್ರೆ ರೈತರಿಗೆ ಗೊತ್ತು, ಹಾಲು ಕರು ಹಾಕೋ ಟೈಮಲ್ಲಿ ಕ್ಯಾಲ್ಸಿಯಂ ಕೊರತೆ ಆಗಿರ್ತೈತೆ, ಕಾಳುಗಳು ಸೋತ್ ಬಿಡ್ತವೆ, ಕ್ಯಾಲ್ಸಿಯಂ ಕೊಡಿಸ್ಬೇಕು ಅನ್ನೋದು ಬಹಳ ಜನ ರೈತರು ಅನುಭವ ಇದ್ದಂತವ್ರು ಹೇಳ್ತಿರ್ತಾರೆ. ಹಾಗಾಗಿ ಬರೀ ಕ್ಯಾಲ್ಸಿಯಂ ಒಂದೇ ಅಲ್ಲ, ಕ್ಯಾಲ್ಸಿಯಂ ರೀತಿಯಲ್ಲಿ ಹಲವಾರು ಖನಿಜಾಂಶಗಳಿದ್ದಾವೆ ನಿಮ್ಗೆ. ಕ್ಯಾಲ್ಸಿಯಂ, ಫಾಸ್ಫರಸ್, ಮೆಗ್ನೀಷಿಯಂ, ಕ್ಲೋರೈಡ್, ಸೋಡಿಯಂ, ಜಿಂಕ್, ಕಾಪರ್, ಈ ರೀತಿ ಹಲವಾರು ಇದಾವೆ. ಈ ಎಲ್ಲಾ ಖನಿಜಾಂಶಗಳನ್ನು ಹೊಂದಿರುವಂತದ್ದು ಒಂದು ಖನಿಜಾಂಶಗಳ ಪುಡಿನ ಮಾಡಿರ್ತಾರೆ. ಹಂಗಾಗಿ ಆ ಖನಿಜಾಂಶಗಳನ್ನ ನೀವು ಪೂರೈಕೆ ಮಾಡೋದು ಒಳ್ಳೇದು ದನಗಳಿಗೆ. ಯಾಕೆಂದ್ರೆ ಖನಿಜಾಂಶಗಳ ಕೊರತೆ ಆದಾಗ ಏನಾಗುತ್ತೆ, ಪ್ರಾಣಿಗಳು ಸಗಣಿ ತಿನ್ನೋದು, ಗಂಜಲ ಕುಡಿಯೋದು, ಯಾವ್ದಾದ್ರು ಬಟ್ಟೆ ಸಿಗದ್ರೆ ಬಟ್ಟೆ ಜಿಗಿಯೋದು, ಏನಾದ್ರು ಕಬ್ಬಿಣದ ತುಂಡುಗಳು ಸಿಗದ್ರೆ ಅದನ್ನ ಜಿಗಿತಾ ಇರುವಂತದ್ದು, ಈ ತರದವೆಲ್ಲ ಮಾಡ್ತಿರ್ತವೆ. ಸೊ ಹಾಗಾಗಿ ಇದನ್ನೆಲ್ಲ ಲಕ್ಷಣಗಳು ನೋಡಿದ್ರೆ ನೀವು ಅನ್ಕೋಬೇಕು ಇದು ಖನಿಜಾಂಶಗಳ ಕೊರತೆ ಇದೆ ಅಂತ. ಇವೆಲ್ಲ ಖನಿಜಾಂಶಗಳ ಕೊರತೆಯಿಂದ ಕಾಣುವಂತ ಲಕ್ಷಣಗಳು. ಸೊ ಹಾಗಾಗಿ ಖನಿಜಾಂಶಗಳ ಪೂರೈಕೆ ಮಾಡಬೇಕು. ಒಂದು ಖನಿಜಾಂಶಗಳ ಕೊರತೆ ಆದಾಗ ನೀವು ಬೇರೆ ಮೇವೆಲ್ಲ ಪೂರೈಕೆ ಮಾಡಿದ್ರು ಸಹ ಖನಿಜಾಂಶಗಳ ಕೊರತೆ ಇದ್ರೆ ಅದು ಎಲ್ಲ ಇಳುವರಿ ಕಡಿಮೆ ಆಗುತ್ತೆ, ಬೆಳವಣಿಗೆ ಕುಂಠಿತವಾಗುತ್ತೆ. ಹಾಗಾಗಿ ಇದಕ್ಕೆಲ್ಲ ಆಸ್ಪದ ಮಾಡಿದಿರಾ, ಒಂದಷ್ಟು ಖನಿಜಾಂಶಗಳ ಪುಡಿಗಳನ್ನ ಪೂರೈಕೆ ಮಾಡೋದು ಒಳ್ಳೇದು. ಇದಿಷ್ಟು ಜಾನುವಾರುಗಳಿಗೆ ನೀಡತಕ್ಕಂತಹ ಮೇವನ್ನ ಹೇಗೆ ಉತ್ಪಾದನೆ ಮಾಡಬೇಕು ಮತ್ತೆ ಹೇಗೆ ಪೂರೈಕೆ ಮಾಡಬೇಕು ಅನ್ನುವಂತಹ ವಿಚಾರಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನನಗೆ ನೇರವಾಗಿ ನನಗೆ ಕರೆ ಮಾಡಬಹುದು, ಕೆಲವೊಮ್ಮೆ ಏನಾದರೂ ವಾಟ್ಸ್ಆಪ್ ಮಾಡೋದಾದ್ರೂ ತೊಂದರೆ ಇಲ್ಲ. ಸೊ ನಾನು ಕರೆ ರಿಸೀವ್ ಮಾಡಲಿಲ್ಲ ಅಂದ್ರೆ ಒಂದು ಮೆಸೇಜ್ ಹಾಕಿ ವಾಟ್ಸ್ಆಪ್ ಅಲ್ಲಿ, ನಾನು ಫ್ರೀ ಇದ್ದಾಗ ನಾನೇ ಕಾಲ್ ಮಾಡ್ತೇನೆ. ಸೊ ನನ್ನ ಮೊಬೈಲ್ ಸಂಖ್ಯೆ 9602509960. ನಿಮ್ಮ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 9602509960. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ನೀಡಿ. 9482217968. ಇನ್ನೊಮ್ಮೆ ಹೇಳಿ. 9482217968. ಒಳ್ಳೆದು ಡಾಕ್ಟರ್ ಜಯಶಂಕರ್ ಅವರೇ ಹಾಗೂ ರೂಪಾ ಟಿಕೆ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಿಗೆ ಮೇವು ಉತ್ಪಾದನೆ ಮತ್ತು ಪೂರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಜಾನುವಾರುಗಳಿಗೆ ಮೇವು ಉತ್ಪಾದನೆ ಮತ್ತು ಪೂರೈಕೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಎನ್ ಜಯಶಂಕರ್ ಹಾಗೂ ಟಿಕೆ ರೂಪಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜಾಗತಿಕ ಮತ್ತು ವಾತಾವರಣ ಬದಲಾವಣಾ ಸ್ಥಳದಲ್ಲಿ ಸುಸ್ಥಿರ ಪಶುಸಂಗೋಪನೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತೇವೆ. ಇಲ್ಲಿಗೆ ಇಂದಿನ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್.